ಅನಾನುಕೂಲಗಳು ಬಹಳ ಕಡಿಮೆ. ತಾರಸಿ ಕೃಷಿ ಕುರಿತಂತೆ ಉಪಯುಕ್ತವಾದ ಮಾಹಿತಿಯನ್ನು ನೀಡುವ ಈ ಹಾಡು ನಿಮಗಾಗಿ. ತಾರಸಿಯಲ್ಲಿ ಕೃಷಿ, ತಾರಸಿಯಲ್ಲಿ ಕೃಷಿ, ನಗರದವರಿಗೆ ಖುಷಿ. ತಗ್ಗುವುದು ಮನೆಯ ಬಿಸಿ, ಆಗುವುದಿಲ್ಲ ನೀರಿನ ಬಸಿ, ಆಗುವುದಿಲ್ಲ ನೀರಿನ ಬಸಿ. ತಾರಸಿಯಲ್ಲಿ ಖುಷಿ, ತಾರಸಿಯಲ್ಲಿ ತರಕಾರಿ ಸಸ್ಯಗಳಿರಲಿ, ಔಷಧೀಯ ಸಸ್ಯಗಳನ್ನು ಇಟ್ಟುಕೊಳ್ಳಿ, ಹೂವು ನೀಡುವ ಸಸ್ಯಗಳು ಇರಲಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ, ಬಳ್ಳಿಗಳನ್ನು ಬೆಳೆಸಿಕೊಳ್ಳಿ. ತಾರಸಿಯ ನೆರಳಲ್ಲಿ ಧೇನು, ಕಂದರಗಳನ್ನು ಆಗಾಗ್ಗೆ ತಡೆಯಿರಿ, ಕಸಕಡ್ಡಿಗಳನ್ನು ಆಗಾಗ್ಗೆ ತೆಗೆಯಿರಿ, ಕಸಕಡ್ಡಿಗಳನ್ನು. ತಾರಸಿಯಲ್ಲಿ ಕೃಷಿ, ಓ ಇಲ್ಲದವರಿಗೆ ನೆಲೆ ತಾರಸಿ, ಅದುವೇ ಜಮೀನು ಇಲ್ಲದವರ ಕೃಷಿ, ಅಕ್ಕಪಕ್ಕದವರಿಂದ ಇಲ್ಲ ಕಸಿವಿಸಿ, ತೊಂದರೆಗಳಿವೆ ಎಂಬುದು ಹುಸಿ, ತೊಂದರೆಗಳಿವೆ ಎಂಬುದು ಹುಸಿ. ತಾರಸಿಯಲ್ಲಿಡಿ ಕುಂಡ ಚೀಲಗಳನ್ನು, ಪ್ಲಾಸ್ಟಿಕ್ ಕಬ್ಬಿಣದ ಡ್ರಮ್ಗಳನ್ನು, ಇಡೀ ಥರ್ಮಾಕೋಲ್ ಬಾಕ್ಸುಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು ಮಾಡಿಕೊಳ್ಳಿ, ಅಲ್ಲಲ್ಲಿ ಕಟ್ಟೆಗಳನ್ನು. ತಾರಸಿಯಲ್ಲಿ ಕೃಷಿ, ಓ ಕೃಷಿಯಿಂದ ಹಾನಿಯಿಲ್ಲ, ಆಗುವುದು ಪ್ರಯೋಜನ ಏನೆಲ್ಲ, ಭಾರದಿಂದ ಹೊರೆ ಏನೇನು ಇಲ್ಲ, ನೀರು ನಿಂತು ಹಾಳಾಗೋ ಪ್ರಶ್ನೆಯೇ ಇಲ್ಲ, ನೀರು ನಿಂತು ಹಾಳಾಗುವ ಪ್ರಶ್ನೆಯೇ ಇಲ್ಲ, ಆಡು ಕುರಿ ಬಾಯಿ ಹಾಕುವುದಿಲ್ಲ, ಅವರಿವರು ಕೈ ಹಾಕಿ ಕೆಡಿಸುವುದೇ ಇಲ್ಲ, ರಕ್ಷಣೆಗೆ ಯಾರ್ಯಾರು ಬೇಕಾಗಿಲ್ಲ. ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಬೆಳೆಯಬಹುದು ಏನೆಲ್ಲ, ತಾರಸಿಯಲ್ಲಿ ಖುಷಿ.

ಇಲ್ಲದೆ ಆಮ್ಲಜನಕವಿಲ್ಲಿ, ಹಸಿರಿಲ್ಲದೆ ಆನಂದವಿಲ್ಲಿ. ಮರಗಳೇ ಮರಗಳು, ಮರಗಳೇ ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳೆ ಸಂಜೆ 5:30 ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟುಗಳಿಕೆ ಮಾಲಿಕೆಯಲ್ಲಿ ಜೇನು ಕುಟುಂಬಗಳ ನಿರ್ವಹಣೆ ಈ ಕುರಿತು ಡಾಕ್ಟರ್ ಕೆಂಚಾರೆಡ್ಡಿ ಅವರೊಡನೆ ಸಂದರ್ಶನವಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ, ಕೊಡಗು ಜಿಲ್ಲೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಕೇಳುಗರೆ, ನಾಳೆ ಬೆಳಿಗ್ಗೆ 9:00 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಬೋಜಿ ಬದುಕರ ಬಂಬಂಗ ಸಾಧಕಂಗಡ ಕೂಡೆ ತಕ್ಕಬಾಕ ಮಾಲಿಕೆಯಲ್ಲಿ ಕಾಟಿಮಠ ಜಿಮ್ಮಿ ಅಣ್ಣಯ್ಯ ಅವರೊಂದಿಗೆ ಮಾತುಕತೆಯನ್ನ ಕೇಳಬಹುದು. ನಾಳೆ ಸಂಜೆ 5:20 ಅರೆಭಾಷೆ ಆಯಿಸಿರಿ ಚಿಣ್ಣಕ್ಕನ ಕೃಷಿ ಬದುಕು, ಈ ಕುರಿತು ಮಾತನಾಡುತ್ತಾರೆ ಬೊಬ್ಬಿರ ರಾಧಾಗಿರೀಶ್ ಅವರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827223018. ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್. ಜೊಂಪಿನ ವಿವರ: ತಾಲೂಕು ಬಾಲಭವನ ಸಮಿತಿ, ಶಿಶು ಅಭಿವೃದ್ಧಿ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಹಾಗೆ ಮೂರ್ನಾಡು ಗ್ರಾಮ ಪಂಚಾಯಿತಿ, ಈ ಎಲ್ಲವರ ಕೂಡುಕೂಟಲಿ. ಮೂರ್ನಾಡ್ನ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ಲಿ ಕನ್ನಡ ರಾಜ್ಯೋತ್ಸವ ದಿನಾಚರಣೆಯ ಪ್ರಯುಕ್ತ ಕನ್ನಡ ಗೀತೆ ಪೈಪೋಟಿ ಕಾರ್ಯಕ್ರಮ ನಡೆತು. ಕಾರ್ಯಕ್ರಮನ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಸವಿತಾ ಉದ್ಘಾಟನೆ ಮಾಡಿದೋ. ಅಲ್ಲಿಂದ ಅವು ಮಾತಾಡಿ, ಮಕ್ಕಳ ಪ್ರತಿಭೆನ ಹೊರಗೆ ತಾಕೆ ಇಂಥ ಕಾರ್ಯಕ್ರಮಗ ಒಳ್ಳೆ ವೇದಿಕೆ. ಕನ್ನಡ ಗೀತೆಯಲ್ಲಿ ಹಾಡುವ ಕನ್ನಡ ಅಭಿಮಾನನ ಬೆಳೆಸಿ ಗೌರವ ಕೊಡೋ ಭಾವನೆನ ಮಕ್ಕ ಬೆಳೆಸಿಕೊಳಕು. ಓದುದರೊಟ್ಟಿಗೆ ಮಕ್ಕ ಒಳ್ಳ ಗುಣನ ಬೆಳೆಸಿಕೊಂಡು ಎಲ್ಲ ಕ್ಷೇತ್ರದಲ್ಲೂ ಮುಂದೆ ಬಾಕೂತ ಹೇಳ್ದು. ಪೈಪೋಟಿಲಿ 100 ಮಕ್ಕ ಭಾಗವಹಿಸಿದ್ದೋ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿದ್ದೋ. ಭಾಗವಹಿಸಿದ ಎಲ್ಲ ಮಕ್ಕಳಿಗೂ ಪ್ರಮಾಣ ಪತ್ರನ ಹಂಚಿದೋ. ಕೊಡಗು ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿಯಲ್ಲಿ ಇದೇ ತಿಂಗಳ 30 ಮಧ್ಯಾಹ್ನ 3:00 ಅಂಚೆ ಪುಕಾರುಗಳ ಸಂಬಂಧ ಅಂಚೆ ಅದಳ ಸಭೆ ನಡೆದಂತ ಅಂಚೆ ಅಧೀಕ್ಷಕರು ತಿಳಿಸಿಡೋ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಮಹಾನಗರ ಪಾಲಿಕೆ ಮಂಗಳೂರು, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರ ಕೆದಂಬಾಡಿ ರಾಮಯ್ಯಗೌಡ ಉಸ್ತುವಾರಿ ಸಮಿತಿ ಮಂಗಳೂರು ಇವರ ಕೂಡುಕೂಟಲಿ. ಇಂದು ಮಂಗಳೂರಿನ ಬಾವುಟಗುಡ್ಡೆಲಿ ಹುತಾತ್ಮ ಕೆದಂಬಾಡಿ ರಾಮಯ್ಯಗೌಡರ ಶೌರ್ಯದ ಕಂಚಿನ ಪ್ರತಿಮೆನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯು ಲೋಕಾರ್ಪಣೆ ಮಾಡಿದೆ. ಮಡಿಕೇರಿ ಹಿರಿಯ ನಾಗರಿಕರ ವೇದಿಕೆಯ ವರ್ಷದ ಸಾಮಾನ್ಯ ಸಭೆ ಇದೇ ತಿಂಗಳ 26:00 ವೇದಿಕೆಯ ಅಧ್ಯಕ್ಷ ಕೊಂಗಂಡ ಎ ತಿಮ್ಮಯ್ಯವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಬಾಲಭವನ ಸಭಾಬಡಲಿ ಏರ್ಪಾಡಾಟು. ಸಹಕಾರ ಇಲಾಖೆಯಲ್ಲಿ ಜಾರಿಯಲ್ಲಿದ್ದ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆನ 2022-23 ಸಾಲಿಗೆ ಸಹಕಾರ ಸಂಘಗಳ ಸದಸ್ಯರು ಮತ್ತು ಅವರ ಕುಟುಂಬದವಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ 2022-23 ಸಾಲಿಗೆ 2022 November 1 ಪುನಃ ಜಾರಿಗೆ ತಂದುಟ್ಟು. ರೋಟರಿ ಮಡಿಕೇರಿನ ಕಡೆಯಿಂದ ನಾಳೆಯಿಂದ 25 ಮುಟ್ಟ ಬೆಳಿಗ್ಗೆ 9:00 ಸಾಯಂಕಾಲ 7:00 ಮುಟ್ಟ ರೋಟರಿ ಸಭಾಬಾಡಲಿ ಪುಕ್ಸಟೆ. ಆಕ್ಯೂ ಪ್ರೆಷರ್ ಥೆರಪಿ ಶಿಬಿರ ನಡೆದಿದೆ. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳ್ಳೋಕೆ. ವಿಶ್ವ ಪಾರಂಪರಿಕ ಸಪ್ತಾಹದ ಪ್ರಯುಕ್ತ ಮೂರು ದಿನ ಏರ್ಪಾಡಾಗಿರುವ ಪುರಾತತ್ವ ಸಂಗ್ರಹಾಲಯ ಮತ್ತು ಪಾರಂಪರಿಕ ಇಲಾಖೆಯ ಕಡೆಯಿಂದ ಏರ್ಪಾಡು ಮಾಡಿರುವ ಪಿ ಕೆ ಕೇಶವಮೂರ್ತಿಯವರು ಜೋಡಿಸಿರುವ ಹಳೆ ನೋಟುಗ ಹಂಗೆ ನಾಣ್ಯಗಳ 149ನೇ ಪ್ರದರ್ಶನಕ್ಕೆ ಇಂದು ಪ್ರಾಚ್ಯ ವಸ್ತು ಸಂಗ್ರಹಾಲಯಲ್ಲಿ ಡಾಕ್ಟರ್ ಎಂ ಜಿ ಪಾಟ್ಕರವು ಚಾಲನೆ ಕೊಟ್ಟು ಪ್ರದರ್ಶನದಲ್ಲಿ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಬಳಕೆಗೆ ಬಂದ ಭಾರತದ ಸೂರ್ಣ ಪಂಚ್ಮಾರ್ಕ್ ನಾಣ್ಯಗ ಗ್ರೀಕ್ ರೋಮನ್ ಕುಶನರು ಗುಪ್ತರು ಶಾತವಾಹನ ಕದಂಬ ಚೋಳ ಪಾಂಡ್ಯ ಹೀಗೆ ಸುಮಾರು ಥರದ ಹಳೆ ಕಾಲದ ಭಾರತದ ನಾಣ್ಯಗ ಬೇರೆ ಬೇರೆ ರಾಷ್ಟ್ರಗಳ ನೋಟುಗಳ ಈ ವಸ್ತು ಪ್ರದರ್ಶನದಲ್ಲಿ ನೋಡಕ್ಕೆ. ಇಂದು ಮಡಿಕೇರಿ ಕ್ಷೇತ್ರದ ಶಾಸಕ ಮಂಡೇಪಂಡ ಪಿ ಅಪ್ಪಚ್ಚುರಂಜನವು ಮಡಿಕೇರಿ ಪೇಟೆನ ದೇಚೂರು ಬಡಾವಣೆ ಮಂಗಳದೇವಿ ನಗರ ಚೈನ್ ಗೇಟ್ ಹೀಗೆ ಸುಮಾರು ವಾರ್ಡ್ಗಳಿಗೆ ಖುದ್ದಾಗಿ ಹೋಗಿ ನೋಡಿ ಸಾರ್ವಜನಿಕರ ಪುಕಾರುಗಳ ಆಲಿಸಿದ. ಅಲ್ಲಿಂದ ಶಾಸಕರು ಮಾತಾಡಿ, ಜಿಲ್ಲೆಯಲ್ಲಿ ಅಕ್ಟೋಬರ್ ಮುಟ್ಟ ಮಳೆ ಇದ್ದಾನೆ ಅವನಂದ, ರಸ್ತೆಗಳ ಕೆಲಸನ ಮಾಡಿಕೆ ಆತ್ಲೆ, ಆದ್ದರಿಂದ ಇನ್ನು 15 ದಿನದಲ್ಲಿ ರಸ್ತೆಗಳ ಕೆಲಸನ ಶುರು ಮಾಡಿವೆ, ಜಿಲ್ಲೆಯಲ್ಲಿಡೀ ಒಳ್ಳೆ ರಸ್ತೆನ ಮಾಡಿವೆ, ರಸ್ತೆನ ಅಭಿವೃದ್ಧಿಗೆ ಕ್ರಮ ತಗೊಂಡವೆ ಅಂತ ಹೇಳ್ದವು. ಇದೇ ಹೊತ್ತಲ್ಲಿ ಶಾಸಕರೊಟ್ಟಿಗೆ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಪೌರಾಯುಕ್ತರು ಸೇರಿದಂಗೆ ನಗರಸಭೆಯ ಸದಸ್ಯರು ಸಹ ಹಾಜರಿದ್ದವು. ನೋಂದಾಯಿತ ಕಟ್ಟಡ ಮತ್ತು ಸುಮಾರು ನಿರ್ಮಾಣದ ಪ್ಲಂಬರ್ ಬಾರ್ ಟೆಂಡರ್ ಮೆಷನ್ ಕಾರ್ಮಿಕರಿಗೆ ನೋಂದಣಿ ಹಿರಿತನದ ಆಧಾರದ ಮೇಲೆ ಪ್ಲಂಬಿಂಗ್ ಬಾರ್ ಬೆಂಡಿಂಗ್ ಮತ್ತು ಮೆಷನ್ ಟೂಲ್ ಕಿಟ್ಗಳ ಇಂದು ಹಂಚಿದವು. ಹಾಗೆ ಈ ಶ್ರಮ್ ಕಾರ್ಡ್ಗಳ ಸಹ ಹಂಚೋಳು. ಕರ್ನಾಟಕ ಸರ್ಕಾರ ಕೊಡುವ ಸಹಕಾರ ರತ್ನ ಇನಾಮ್ಗೆ ಜಿಲ್ಲೆಯಿಂದ ಹಿರಿಯ ಸಹಕಾರಿ ಎಂಪಿ ಮುತ್ತಪ್ಪ ಹಾಗೆ ಕುಶಾಲನಗರದ ಎಪಿಸಿಎಂಎಸ್ನ ಅಧ್ಯಕ್ಷ ಎಂಎನ್ ಕುಮಾರಪ್ಪವು ಆಯ್ಕೆಯಾಗಳು. ಇವಕ್ಕೆ ನಾಳೆ ಮೈಸೂರಲ್ಲಿ ನಡೆಯುವ ರಾಜ್ಯಮಟ್ಟದ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಜಂಬರಲ್ಲಿ ಈ ಇನಾಮನ ಕೊಟ್ಟವೆ. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಸೋಮವಾರಪೇಟೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಇವರ ಕೂಡು ಕೂಟಲಿ ಇದೇ ತಿಂಗಳ ತಾರೀಕು 23ಕ್ಕೆ ಸೋಮವಾರಪೇಟೆನ ಮಹಿಳಾ ಸಮಾಜದಲ್ಲಿ ಮಧ್ಯಾಹ್ನ 2:30 ಗಂಟೆಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಏರ್ಪಾಡಾಟು. ಮಂಗಳೂರು ವಿಶ್ವವಿದ್ಯಾನಿಲಯದ ಎಸ್ವಿಪಿ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕ ಪ್ರೊಫೆಸರ್ ಸೋಮಣ್ಣ ಅವರ ಮಾರ್ಗದರ್ಶನದಲ್ಲಿ ಟಿಎಸ್ ಮಹಾಲಕ್ಷ್ಮಿಯವರು ಮಂಡನೆ ಮಾಡಿದ ಪಠ್ಯದ ಪರಿಕಲ್ಪನೆ ಮಹಿಳಾ ಮತ್ತು ಪುರುಷ ಪಠ್ಯಗಳ ತೌಲಾನಿಕ ಅಧ್ಯಯನ ಅಂತ ಹೇಳುವ ಮಹಾಪ್ರಬಂಧಕ್ಕೆ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪಿಎಚ್ಡಿ ಪದವಿ ಸಿಕ್ಕಿತು. ಜಿಲ್ಲೆಯಲ್ಲಿ ಬರುವ ತಿಂಗಳ 10 ತಾರೀಕು ಮುಟ ರಾಷ್ಟ್ರೀಯ ಕಾಲುಬಾಯಿ ರೋಗ ನಿಯಂತ್ರಣ ಅಭಿಯಾನದಡಿಲಿ ದನಕರುಗಳಿಗೆ ಪುಕ್ಸಟೆ ಕಾಲುಬಾಯಿ ಜ್ವರ ರೋಗ ನಿಯಂತ್ರಣ ಪುಕ್ಸಟೆ ಲಸಿಕೆ ಹಾಕುವ ಕಾರ್ಯಕ್ರಮ ನಡೆದಿದೆ. ದನಕರುಗಳ ವಾರಿಸ್ದಾರರು ತಪ್ಪದ ಈ ಲಸಿಕೆನ ಹಾಕಿಸಿಕೊಂಡು ಕೂತ ಪಶುಪಾಲನೆ ಇಲಾಖೆನ ಉಪನಿರ್ದೇಶಕರು ತಿಳಿಸಿಯಳು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯ ಸುನಿತಾ ಫರ್ನಿಚರ್ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಹರಿಹರ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನತ್ ಸುಬ್ರಹ್ಮಣ್ಯ ಷಷ್ಠಿ ನಮ್ಮೆರ ಮಾರಿಪತ್ಲ್ ಇದೇ ತಾರೀಕು 20 ನಾರಾಚ 7 ಗಂಟೆಗೆ ಕೊಡಿಮರ ನಿಪ್ಚಿಡುವ 29 ಷಷ್ಠಿ 30 ದೇವಕುಳಿಪ ನಮ್ಮೆ ನಡ್ಪ ನಮ್ಮೆರಂದು ವಿಶೇಷವಾಯ್ತು ರುದ್ರಾಭಿಷೇಕ ಕ್ಷೀರಾಭಿಷೇಕ ನಾಗಪೂಜೆ ಮಹಾಪೂಜೆ ಬಳಕ್ ಅಲಂಕಾರ ಪೂಜೆ ನಡ್ಪ ಭಕ್ತಂಗೆಲ್ಲ ಬಂತು ದೇವರ ಆಶ್ವಾದ ಪಡೆದ ಉಣಂದು ಹರಿಹರ ಸುಬ್ರಹ್ಮಣ್ಯ ದೇವಸ್ಥಾನದ ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ್ಯಕ್ರಂಡಿತು. ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ ನವೆಂಬರ್ 25 ನವೆಂಬರ್ 27 ಹಗಲು 11:30 ಸಂಜೆ 6:30 ಸಣ್ಣ ಉದ್ದಿಮೆದಾರರ ಹಾಗೂ ಕಲಾವಿದರಿಂದ ವ್ಯಾಪಾರ ಮೇಳವನ್ನು ಏರ್ಪಡಿಸಲಾಗಿದೆ. ಸಾರ್ವಜನಿಕರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳಲು ಕೋರಿದೆ. ಮಾಹಿತಿಗಾಗಿ 9980998115. ಗೌಡ ಸಂಘ ಸುಂಟಿಕೊಪ್ಪ ನಾಡು ಸುಂಟಿಕೊಪ್ಪ ಇದರ 7ನೇ ವಾರ್ಷಿಕ ಮಹಾಸಭೆ ಇದೇ 20ರಂದು ನಾಳೆ ಭಾನುವಾರ ಪೂರ್ವಾಹ್ನ 10 ಸುಂಟಿಕೊಪ್ಪ ಸಂತ ಮೇರಿ ಸಭಾಂಗಣದಲ್ಲಿ ಅಧ್ಯಕ್ಷರಾದ ಶ್ರೀ ಯಂಕನ ಎಂ ಉಲ್ಲಾಸ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಸದಸ್ಯರಲ್ಲಾಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಅಧ್ಯಕ್ಷರು ಹಾಗೂ ಕಾರ್ಯಕಾರಿ ಮಂಡಳಿ ಸದಸ್ಯರು ಕೋರಿದ್ದಾರೆ. ನಿಮ್ಮ ಬೆಡ್ರೂಮ್ ಅನ್ನು ಅಲಂಕರಿಸಲು ವಿವಿಧ ವಿನ್ಯಾಸಗಳ ಬೆಡ್ರೂಮ್ ಸೆಟ್ಸ್, ಮನಮೋಹಕ ಕೆತ್ತನೆಯ ಮರದ ಪೀಠೋಪಕರಣಗಳು, ಸೋಫಾ ಸೆಟ್ಗಳಿಗಾಗಿ ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ. ಕೊಡಗು ಡಿಜಿಟಲ್ ನೆಟ್ವರ್ಕ್ ವತಿಯಿಂದ ಜಿಯೋ ಸೆಟ್ಅಪ್ ಬಾಕ್ಸ್ ನ ಹೊಸ ಸಂಪರ್ಕದಾರರಿಗೆ ಅದ್ಭುತ ಆಫರ್. ಈಗ ಹೊಸ ಸಂಪರ್ಕಕ್ಕೆ ಕೇವಲ ₹1,240 ಮಾತ್ರ, ಜೊತೆಗೆ 2 ಪ್ಯಾಕೇಜ್ ಉಚಿತ. ಸಂಪರ್ಕಿಸಿ ಮಡಿಕೇರಿ 9945070143 ಅಥವಾ 7619133008, ಸುಂಟಿಗೊಪ್ಪ 8762381716, ಸೋಮವಾರಪೇಟೆ 9482236705. ಅಲ್ಲದೆ ಇದೀಗ ನಮ್ಮ ಶಾಖೆಯು ಸುಂಟಿಗೊಪ್ಪ ಹಾಗೂ ಚೇರಮಾನೆಯಲ್ಲಿ ಬ್ರಾಡ್ಬ್ಯಾಂಡ್ ಹಾಗೂ ಇಂಟರ್ನೆಟ್ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು. ಸಂಪರ್ಕಿಸಿ 9448141186 ಹಾಗೂ 9482402186. ಬೆಸಗೂರು ಮಾದೇವಳ ದೇವಸ್ಥಾನದ ಕಾರ್ತಿಕ ಪೂಜೆ ಮಾರಿಪತ್ಲ ಇದೇ ಇರೋತ್ತೊಂದಾಂಗ್ ತಿಂಗ್ಳಾಚೆ ಪೊಲಾಕ 10:30 ಇಂಜ 12 ಗಂಟೆ ಕೆತ್ತನೆ ಮಹಾಮಂಗಳಾರತಿ 7:30 ಇಂಜ ಕಾರ್ತಿಕ ಪೂಜೆ ನಡಪ. ಭಕ್ತಂಗೆಲ್ಲ ಬಂದಿತ್ತು ದೇವರ ಆಶೀರ್ವಾದ ಪಡೆದೋಣ. ಬೆಸಗೂರು ಮಾದೇವಳ ದೇವಸ್ಥಾನದ ಅಧ್ಯಕ್ಷ ಬಾಚಮಡ ಪ್ರಕಾಶ್ ರಾಜಪ್ಪ ಕಟ್ಟಡಿತ. ಅತ್ಯುತ್ತಮ ಕ್ವಾಲಿಟಿ, ಅತಿ ಕಡಿಮೆ ಬೆಲೆ, ಅತ್ಯುನ್ನತ ಡಿಸೈನ್ಸ್ ನ ಎಲ್ಲಾ ರೀತಿಯ ಫರ್ನಿಚರ್ ಗಳಿಗಾಗಿ ಬನ್ನಿ ಕೂರ್ಗ್ ಹೈಲೈಟ್ ಫರ್ನಿಚರ್, ಸೆರೆನಿಟಿ ಹಾಲ್ ಸಮೀಪ ವಿರಾಜಪೇಟೆ. ಕೇರಳದ ಅತಿದೊಡ್ಡ ಫರ್ನಿಚರ್ ಮಳಿಗೆಯಾದ ಇರಿಟಿಯಾ ಸುನಿತಾ ಫರ್ನಿಚರ್ ನಲ್ಲಿ ಆಫರ್ಗಳ ಸುರಿಮಳೆ. ಕಾಂಬೋ ಬೆಡ್ರೂಮ್ ಸೆಟ್ 23,990 ರೂಪಾಯಿಯಿಂದ 12,990 ರೂಪಾಯಿಯಿಂದ ಕಾರ್ನರ್ ಸೋಫಾ ಸೆಟ್, ಡೈನಿಂಗ್ ಸೆಟ್ 16,990 ರೂಪಾಯಿಯಿಂದ. ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದೇ ಆದ್ಯವಾಯ್ತು ಕೊಡವ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆದನೆಲ್ KPL ಕೊಡವ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಕಳಿಕೂಟ ಇದೇ ತಿಂಗಳ 26 ಮಡಿಕೇರಿ ಬ್ಯಾನ್ಸ್ ಕಂಪೌಂಡ್ ಕಳಿಪರಂಬುಲು ನಡಪ. 10 ಫ್ರಾಂಚೈಸಿ ತಂಡ ಕೂಡಿ ಆಡುವ ಈ ಕಳಿಕೂಟದ ಕ್ರೀಡಾಭಿಮಾನಿಯ ಏರ ಕಡಕಲು ಬಂತು ಕೂಡಿ ಆಡಿತು ಬುರುಡು ತರಳೊಂದು ಕಟ್ಟಣಿತು ಕೊಡವ ಸ್ಪೋರ್ಟ್ಸ್ ಅಸೋಸಿಯೇಷನ್. ವಾವ್, ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು. ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮೂರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ಗಳು. ವೈಟ್ ಪೆಟಲ್ಸ್ ನೂತನ ಮದುವೆ ಹಾಲ್ ಲಭ್ಯ. ಕಾಫಿ ಕ್ಯಾಸಲ್ ಕೂರ್ಗ್ ಬಲಮುರಿ ರೋಡ್ ಮೂರ್ನಾಡ್. ಕಾಂಟ್ಯಾಕ್ಟ್ 8904074618. ಕೇಳುಗರಿ, ನಾಳೆ ಬೆಳಿಗ್ಗೆ 9:00 ಕೊಡವಸಿರಿ ಕಾರ್ಯಕ್ರಮದಲ್ಲಿ ಭೋಜಿ ಬದುಕರ ಬಂಬಂಗ ಸಾಧಕಂಗಡ ಕೂಡೆ ತಕ್ಕಬಾಕ ಮಾಲಿಕೆಯಲ್ಲಿ ಕಾಟಿಮಡ ಜಿಮ್ಮಿ ಅಣ್ಣಯ್ಯ ಅವರೊಂದಿಗೆ ಮಾತುಕತೆಯನ್ನು ಕೇಳಬಹುದು. ಪರಿಕಲ್ಪನೆ ಮತ್ತು ನಿರ್ಮಾಣ ಕೂಪದಿರ ಶಾರದ ನಂಜಪ್ಪ. ಗಮನಿಸಿ, ಕೊಡವಸಿರಿ ಕಾರ್ಯಕ್ರಮ ನಾಳೆ ಬೆಳಿಗ್ಗೆ 9:00. ಆಕಾಶವಾಣಿ ಮಡಿಕೆ. ನಿಧನ ಸುದ್ದಿ. ನಲ್ಲೂರು ಗ್ರಾಮ ಕರಳಾನ ಬಟ್ಟೆಮನೆ ತೀತರಮಡ ಎಂ ಕುಟ್ಟಪ್ಪ ಬೋಸುವೈಂಗ ಇಂದು ಮಜ್ಜನ 12:10 ಮರಣಪಟ್ಟಿತು. 72 ಬೈದ್ರ ತೀತರಮಡ ನಟೇಶಂಗಡ ಪಪ್ಪು ಕುಟ್ಟಪ್ಪ ಬೋಸುವೈಂಗಡ ಆಕಿರಿ ಕಾರ್ಯ ನಾಳೆ ನಲ್ಲೂರು ಗ್ರಾಮತ್ಲೊಳು ಐಂಗಡ ಸ್ವಂತ ಮನೆಯಲ್ಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿಧನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಕರ್ನಾಟಕದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ. ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕಾಲ್ ಮಾಡಿ 9606076450. ಸುದ್ದಿ ಸಮಾಚಾರ ಓದೆಂಡುಳ್ಳ ತಲಪಂಡ ಕವನ್ ಕಾರ್ಯಪ್ಪ. ಮುಖ್ಯಪಟ್ಟ ಸುದ್ದಿ. ಕಂಬಿಬಾಣಿಯಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಕಾರ್ಯಕ್ರಮ. ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆ ಬುನಾದಿಯ ಜಾರಿಗೆ. ಸುದ್ದಿರ ವಿವರ. ಕಂಬಿಬಾಣೆ ಭೂತನಕಾಡು, ಕಂಬಿಬಾಣೆ ಚಿಕ್ರಿಹೊಳೆ ಪಿಂಜ, ಕಂಬಿಬಾಣೆ ಕೊಡಗರಹಳ್ಳಿ ಸಂಪರ್ಕ ರಸ್ತೆ ಪೆರ್ತು ಪಾಳಾಯ್ತು. ತುಡಿಕೆ ರಸ್ತೆನ ಚಾಯಿ ಕೊಟ್ಟುಂಡು. ಗರಿಭಂಗಕ್ಕೆ ಮನೆ ಕೊಡಪನ್ನತ ವ್ಯವಸ್ಥೆ ಮಾಡೋಂಡು. ಸಾರ್ವಜನಿಕಂಗ ಪಿಂಜ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಕೊಂಡು ಗ್ರಾಮಸ್ಥಂಗ ವ್ರತ ಮಾಡಿಸಿ. ಕಂಬಿಬಾಣೆರ ಸರ್ಕಾರಿ ಪ್ರೈಮರಿ ಸ್ಕೂಲಲ್ಲಿ ಇಂದು ನಡೆದ ಜಿಲ್ಲಾಧಿಕಾರಿ ನಡೆ ಹಳ್ಳಿಯ ಕಡೆ ಅನ್ನೋ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮದಲ್ಲಿ ಸಾರ್ವಜನಿಕಂಗ ಜಿಲ್ಲಾಧಿಕಾರಿಗೆ ಈ ಸಮಸ್ಯೆನ ಅಣ್ಣಿಚಿ. ಈ ನೇರತ್ತು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ ತಕ್ಕಬರಿವಂಜಿ ನಿವೇಶನ ಇಲ್ಲತೆಂಗಕ್ಕೆ ತೊಡಿಕೆ ಪೈಸಾರಿ ಜಾಗಿರಲಿ ಜಾಗ ಗುರುತು ಮಾಡುವಂಚಿ ಕೊಡಪ್ಪ ಅನ್ನನೆ 18 ಬಯತ ದುಂಬನವು ಮತದಾರಂಗಡ ಪಟ್ಟಿಯಲ್ಲಿ ಪೆದ ದಾಖಲೆ ಮಾಡಿ ಉಂಡೊಂದು ಅಣ್ಣಿಚಿ. ಸಹಕಾರ ಇಲಾಖೆಯಲ್ಲಿ ಜಾರಿಲಿಂಜ ಯಶಸ್ವಿನಿ ಆರೋಗ್ಯ ರಕ್ಷಣಾ ಯೋಜನೆನ ದಂಡ ಇರ್ತ 20 ದಂಡ 23 ಸಾಲಕ್ಕೆ ಸಹಕಾರ ಸಂಘದ ಸದಸ್ಯಂಗಕ್ಕೆ ಪಿಂಜ ಅಂಗಡ ಕುಟುಂಬಕಾರಕ್ಕೆ ರಾಜ್ಯ ಸರ್ಕಾರ ಇದೇ